और आवारा पशुओं की कुल 219 नस्लों का डेटा संग्रह किया जा रहा है। कोई भी पशु छूटने ना पाए। मेरे पशु मेरी जानकारी, होगी समृद्ध संपदा हमारी। पशुपालन और डेयरी विभाग द्वारा देश हित में जारी। ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಬೀಜ ಪ್ರಮಾಣೀಕರಣದ ಉದ್ದೇಶಗಳು ಮತ್ತು ಪ್ರಯೋಜನಗಳು ಈ ಕುರಿತಂತೆ ಸಂದರ್ಶನ. ಸಂದರ್ಶನದಲ್ಲಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಶಾಂತರಾಜು ಸಿಎಸ್, ಇವರೊಂದಿಗೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೀಜ ಪ್ರಮಾಣೀಕರಣ ಉದ್ದೇಶ ಮತ್ತು ಇದರ ಪ್ರಯೋಜನ ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಳ್ಳಿಕ್ಕಾಗಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICAR ಭಾರತೀಯ ಬೀಜ ವಿಜ್ಞಾನ ಸಂಸ್ಥೆ ಪ್ರಾದೇಶಿಕ ಕೇಂದ್ರ ಬೆಂಗಳೂರಿನ ಹಿರಿಯ ವಿಜ್ಞಾನಿ ಡಾಕ್ಟರ್ ಶಾಂತರಾಜು ಸಿಎಸ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಶಾಂತರಾಜು ಅವರೇ, ನಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಇವತ್ತು ಈ ಒಂದು ಬೀಜ ಪ್ರಮಾಣೀಕರಣ ಅಂದ್ರೇನು, ಇದರ ಉದ್ದೇಶ ಏನು, ಮತ್ತೆ ಯಾವ ಪ್ರಯೋಜನ ಇದರಲ್ಲಿ ಇದೆ, ಹೀಗೆ ಒಂದೊಂದಾಗಿ ಮಾಹಿತಿಯನ್ನ ಮಾಡಿಕೊಡಿ ಡಾಕ್ಟರ್ ಶಾಂತರಾಜ್ ಅವರೇ. ಬೀಜ ಪ್ರಮಾಣೀಕರಣ ಅಂದ್ರೇನು, ಇದರಿಂದ ಆರಂಭ ಮಾಡಿ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರಗಳು. ಈಗ ಒಂದು ವೇದಗಳ ನಾಡ್ನುಡಿ ನೀವು ಕೇಳಿರಬೇಕು, ಸುಬೀಜಂ ಸುಕ್ಷೇತ್ರೆ ಜಯತೆ ಸಂಪದ್ಯತೆ. ಅಂದ್ರೆ ಒಂದು ಒಳ್ಳೆ ಬೀಜನ ಒಂದು ಫಲವತ್ತಾದ ಮಣ್ಣಿನಲ್ಲಿ ಹಾಕಿದ್ರೆ ನಿಮಗೆ ಬೆಳೆಯ ಇಳುವರಿ ತುಂಬಾ ಜಾಸ್ತಿ ಆಗುತ್ತೆ. ಇದರಿಂದ ನಿಮ್ಮ ಬೆಳೆಯ ಇಳುವರಿ ಜಾಸ್ತಿ ಆಗುತ್ತೆ, ಮತ್ತೆ ನಿಮಗೆ ಬೆಳೆಯ ಆದಾಯನೂ ಕೂಡ ಜಾಸ್ತಿ ಆಗುತ್ತೆ. ಹೌದು. ಈ ಒಂದು ವ್ಯಾಖ್ಯಾನವನ್ನ ಮುಂದಿಟ್ಕೊಂಡು ಈ ಬೀಜ ಪ್ರಮಾಣೀಕರಣ ಅಂದ್ರೇನು, ಈ ಬೀಜ ಪ್ರಮಾಣೀಕರಣದ ಮುಖ್ಯ ಉದ್ದೇಶ ಏನು, ಅದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡಕ್ಕೆ ಇಚ್ಛೆ ಪಡ್ತೀನಿ. ಮೊದಲಿಗೆ ನಾವು ಬೀಜ ಪ್ರಮಾಣೀಕರಣ ಅಂದ್ರೇನು, ಈ ಬೀಜ ಪ್ರಮಾಣೀಕರಣ ಅಂದ್ರೆ ಈ ಬೀಜಗಳನ್ನ ಉತ್ತಮವಾದ ಗುಣಮಟ್ಟದ ಬೀಜಗಳನ್ನ ಗುಣೀಕರಣ ಮಾಡೋದು, ಮತ್ತೆ ಆ ಉತ್ಪಾದನೆಯನ್ನ ನಿಯಂತ್ರಣ ಮಾಡೋದಿಕ್ಕೆ, ಬೀಜದ ಗುಣಮಟ್ಟದ ಉತ್ಪಾದನೆಯನ್ನ ನಿಯಂತ್ರಣ ಮಾಡೋದಿಕ್ಕೆ ಒಂದು ಕಾನೂನು ರೀತಿಯಲ್ಲಿ ಸ್ಥಾಪಿತವಾದ, ನಮ್ಮ ಕೇಂದ್ರ ಸರ್ಕಾರದವರು ಕಾನೂನು ರೀತಿಯಲ್ಲಿ ಸ್ಥಾಪಿತವಾದಂತ ಒಂದು ವ್ಯವಸ್ಥೆ ಬೀಜ ಪ್ರಮಾಣೀಕರಣ ಅಂದ್ರೆ. ಈ ಬೀಜ ಪ್ರಮಾಣೀಕರಣ 1966 ಬೀಜ ಕಾಯ್ದೆ ಮತ್ತು 1968 ಬೀಜ ಅಧಿನಿಯಮಗಳಲ್ಲಿ ಇದು ಬೀಜ ಪ್ರಮಾಣೀಕರಣ ಬರುತ್ತೆ. ಈ ಬೀಜ ಪ್ರಮಾಣೀಕರಣವನ್ನ ಯಾರು ಮಾಡ್ತಾರೆ ಅದನ್ನ ಮುಂದಿನ ಹಂತಗಳಲ್ಲಿ ನಾನು ವಿವರಣೆ ಕೊಡ್ತೀನಿ. ಡಾಕ್ಟರ್ ಶಾಂತರಾಜ್ ಅವರೇ, ಈಗ ಈ ಬೀಜ ಪ್ರಮಾಣೀಕರಣದ ಉದ್ದೇಶ ಏನು? ಈ ಬೀಜ ಪ್ರಮಾಣೀಕರಣದ ಮುಖ್ಯ ಉದ್ದೇಶ ಏನು ಅಂದ್ರೆ, ನಮ್ಮ ರೈತ ಬಾಂಧವರಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಮೌಲ್ಯದಲ್ಲಿ ಬೆಲೆಯಲ್ಲಿ ಬೀಜಗಳನ್ನ ಉತ್ತಮ ಗುಣಮಟ್ಟದ ಬೀಜಗಳನ್ನ ಅವರಿಗೆ ತಲುಪಿಸುವಂತ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಇದರಿಂದ ನಾವು ಬೀಜದ ಗುಣಮಟ್ಟವನ್ನ ಕಾಯ್ದುಕೊಳ್ತೀವಿ. ಫಸ್ಟ್ ಬೀಜದ ಗುಣಮಟ್ಟ ಏನೇನ್ ಬರುತ್ತದೆ, ಬೀಜದ ಉತ್ತಮ ಬೀಜದ ಗುಣಮಟ್ಟದಲ್ಲಿ ಏನೇನು ಬರುತ್ತೆ, ಅನುವಂಶಿಕ ಗುರುತು ಅಂದರೆ ನಮಗೆ ಯಾವುದೋ ಒಂದು ಬೀಜನ ತಗೊಂಡೋಗಿರ್ತೀವಿ ಅಂಗಡಿಯಿಂದ, ಹೌದು, ಆ ಬೀಜದ ಅನುವಂಶಿಕ ಗುರುತು ಅಂದ್ರೆ ಅದರ ಪ್ಯೂರಿಟಿ ಏನಿದೆ, ಅದರ ವಂಶಾವಳಿ ಏನಿದೆ. ಈಗ ನಾವು ಯಾವುದೋ ಒಂದು ಬೆರಕೆ ಬೀಜನ ತಗೊಂಡೋಗ ಹಾಕೋ ಬದಲು ಉತ್ತಮ ಗುಣಮಟ್ಟದ ಬೀಜದ ವಂಶಾವಳಿ, ಅದರ ಹಿಂದಿನ ಅಪ್ಪ ಯಾರು, ಅಪ್ಪ ಯಾರು ಅಂದ್ರೆ ಯಾವ ಬೀಜದಿಂದ ಅದನ್ನ ಉತ್ಪಾದನೆ ಮಾಡಿದ್ದಾರೆ, ಅದು ಒಂದು. ಮತ್ತೆ ಆ ಅನುವಂಶಿಕ ಶುದ್ಧತೆ, ಹೆಚ್ಚಿನ ಶುದ್ಧತೆ ಇರಬೇಕು. ಈಗ ಅನುವಂಶಿಕ ಶುದ್ಧತೆ ಅಂದ್ರೆ ಈಗ ಒಂದು ತಳಿ, ನಾವ್ ಯಾವ್ದೋ ಒಂದು ತಳಿ, ಯಾವ್ದೋ ಒಂದು ರಾಗಿನಲ್ಲಿ MR1 MR6 IND7 ಅಂತ ತಳಿಗಳಿದಾವೆ. ಹೌದು. ಆ MR1ಗೆ ಒಂದು ವ್ಯವಸ್ಥಿತವಾದ ರೂಪುರೇಷೆಗಳಿರ್ತವೆ, ಅಂದ್ರೆ ಅದರದ್ದು ಗುಣಗಳು ಇರ್ತವೆ, ಕ್ಯಾರೆಕ್ಟರ್ ಇರ್ತವೆ. ಈ MR1 ಇಷ್ಟು ದಿನಕ್ಕೆ ಬರುತ್ತೆ, ಇಷ್ಟು ದಿನಕ್ಕೆ ಕಟಾವ್ ಆಗುತ್ತೆ, ಇಷ್ಟು ಇಳುವರಿ ಕೊಡುತ್ತೆ, ಇಷ್ಟು ಹುಲ್ಲಿನ ಇಳುವರಿ ಕೊಡುತ್ತೆ, ಹಿಂಗೆ ಬೀಜ ಈ ಬಣ್ಣದಾಗಿರುತ್ತೆ, ಆ ತರ ಒಂದು ರೂಪುರೇಷೆ ಇರುತ್ತೆ ಒಂದು ತಳಿ ಅಂದ್ರೆ. ಆ ಎಲ್ಲಾ ರೂಪುರೇಷೆಗಳನ್ನ ಆ ಬೀಜ ಅನುವಂಶಿಕವಾಗಿ ಒಳಗೊಂಡಿರಬೇಕು, ಅದು ಉತ್ತಮವಾದ ಬೀಜ. ಆ ಉತ್ತಮವಾದ ಬೀಜದ ರೂಪುರೇಷೆಗಳನ್ನ ಈ ಪ್ರಮಾಣೀಕರಣ ಏನಂತ ನಾವು ಹೇಳ್ತೀವಿ, ಸೀಡ್ ಸರ್ಟಿಫಿಕೇಶನ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಈ ಪ್ರಮಾಣೀಕರಣ ಮಾಡಿದಾಗ ಆ ಎಲ್ಲಾ ಬೀಜದ ಗುಣಮಟ್ಟವನ್ನ ಕಾಪಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಇರುತ್ತೆ ಇದರಲ್ಲಿ. ಇದು ಮುಖ್ಯವಾದ ಪ್ರಮಾಣೀಕರಣದ ಉದ್ದೇಶ. ಈಗ ಈ ಪ್ರಮಾಣೀಕೃತ ಬೀಜ ಅಂದ್ರೇನು? ಈ ಪ್ರಮಾಣೀಕೃತ ಬೀಜ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಈ ಪ್ರಮಾಣೀಕರಣವನ್ನ ಸ್ಟಾರ್ಟ್ ಮಾಡಿದ್ದು 1966 ಬೀಜ ಕಾಯ್ದೆ ಮತ್ತು 1968 ಬೀಜದ ಆದಿನಿಯಮವನ್ನ ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ತಂತು. ಆ ಅಸ್ತಿತ್ವಕ್ಕೆ ತಂದಾಗ ಈ ಬೀಜ ಕಾಯ್ದೆಯ ಸೆಕ್ಷನ್ 5 ಸೆಕ್ಷನ್ 5 ನಾವು ಆದಿಸೂಚಿತ ತಳಿ ಅಂತ ಹೇಳ್ತೀವಿ. ಆದಿಸೂಚಿತ ತಳಿ ಅಂದ್ರೆ ಆ ಒಂದು ಯಾವ ತಳಿ ವಿಜ್ಞಾನಿ ಒಂದು ತಳಿಯನ್ನ ಅಭಿವೃದ್ಧಿ ಮಾಡ್ತಾರೆ, ಆ ತಳಿಯನ್ನ ಅಭಿವೃದ್ಧಿ ಮಾಡಿದಾಗ ಅದು ಆಯಾ ಪ್ರದೇಶಕ್ಕೆ ರಿಲೀಸ್ ಮಾಡಿರ್ತಾರೆ, ಇಂಥ ಪ್ರದೇಶದಲ್ಲೇ ಇದು ಬೆಳೆಯುತ್ತೆ ಅಂತ ಅದನ್ನ ಬಿಡುಗಡೆ ಮಾಡಿರ್ತಾರೆ ಆ ತಳಿನ. ಆ ತಳಿ ಕೇಂದ್ರ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ನಲ್ಲಿ ಅದನ್ನ ಆದಿಸೂಚಿತವಾಗಿರಬೇಕು. ಫಸ್ಟ್ ಈ ಒಂದಕ್ಕೂ ಬೀಜ ಪ್ರಮಾಣೀಕರಣ ಮಾಡಬೇಕು ಅಂದ್ರೆ ಆ ಒಂದು ತಳಿ ಯಾವುದೇ ಒಂದು ಬೆಳೆಯ ತಳಿ ಕೇಂದ್ರ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ನಲ್ಲಿ ನೋಟಿಫೈ ಆಗಿರಬೇಕು, ಆದಿಸೂಚಿತವಾಗಿರಬೇಕು. ಅಂತ ಬೀಜಗಳನ್ನು ಮಾತ್ರ ನಾವು ಬೀಜ ಪ್ರಮಾಣೀಕರಣವನ್ನ ಮಾಡ್ತೀವಿ. ಆ ಬೀಜ ಪ್ರಮಾಣೀಕರಣ ಮಾಡಬೇಕಾದ್ರೆ ನಾವು ಆ ಬೀಜದ ಎಲ್ಲಾ ಗುಣಮಟ್ಟವನ್ನ ಕಾಪಾಡಿಕೊಂಡು ಉತ್ತಮ ಬೀಜವನ್ನ ರೈತರಿಗೆ ತಲುಪಿಸುವಂತ ಒಂದು ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಆ ಪ್ರಮಾಣೀಕರಣ ಬೀಜಕ್ಕೆ ನಾವು ಒಂದು ಟ್ಯಾಗ್ ಕೊಡ್ತೀವಿ, ಟ್ಯಾಗ್ ಅಥವಾ ಮತ್ತೆ ಲೇಬಲ್ ಅಂತ ಹೇಳ್ತೀವಿ. ಆ ಲೇಬಲ್ ನಲ್ಲಿ ಅದರ ಅನುವಂಶಿಕ ಶುದ್ಧತೆ ಎಷ್ಟಿದೆ, ಭೌತಿಕ ಶುದ್ಧತೆ ಎಷ್ಟಿದೆ, ಮತ್ತೆ ಅದರ ಮೊಳಕೆ ಇಡುವಿಕೆ ಪರ್ಸೆಂಟೇಜ್ ಎಷ್ಟಿದೆ ಶೇಕಡಾವಾರು, ಅದರ ಬೀಜ ತೇವಾಂಶ ಎಷ್ಟಿದೆ, ಮತ್ತೆ ಬೀಜದ ಆರೋಗ್ಯ ಸ್ಥಿತಿ ಹೇಗಿದೆ, ಇವನ್ನೆಲ್ಲ ಅದರಲ್ಲಿ ನಾವು ಬರೆದಿರ್ತೀವಿ. ಪ್ರಮಾಣೀಕೃತ ಸರ್ಟಿಫೈ. ಹೌದು, ಈಗ ಪ್ರಮಾಣೀಕೃತ ಬೀಜವನ್ನ ರೈತರು ಯಾವ ಕಾರಣಕ್ಕಾಗಿ ಬಳಸಬೇಕು? ಇದು ಒಂದು ಒಳ್ಳೆ ಪ್ರಶ್ನೆ. ಯಾಕೆ ಪ್ರಮಾಣೀಕೃತ ಬೀಜನೇ ಬಳಸಬೇಕು ರೈತರು? ಈಗ ನೀವು ನೋಡಿರ್ಬೋದು ಮಾರ್ಕೆಟ್ಗಳಲ್ಲಿ ಪ್ರಮಾಣೀಕೃತ ಬೀಜಗಳು ಇರಲ್ಲ. ಅಂಗಡಿಗಳಿಗೆ ಹೋದ್ರೆ ನೀವು ಯಾವ್ದಾದ್ರು ತಾಲೂಕು ಲೆವೆಲ್ ಅಂಗಡಿಗಳಿಗೆ ಹೋದ್ರೆ ಚೀಲದಲ್ಲಿ ತುಂಬಿರ್ತಾರೆ ಬೀಜಗಳನ್ನ, ಸುಮ್ನೆ ಇಟ್ಕೊಂಡ ಕವರ್ಗ ಹಾಕ್ತಾ ಕೊಟ್ಟ. ಅದು ಯಾವ್ದು ವೆರೈಟಿ ಯಾವ್ದು ಅಂತ ಗೊತ್ತಿಲ್ಲ ತಳಿ ನಮ್ಗೆ, ಅದ್ರದ್ದು ಶುದ್ಧತೆ ಏನು ಅಂತ ಗೊತ್ತಿಲ್ಲ, ಅದ್ರದ್ದು ಮೊಳಕೆ ಹೊಡೆಯಕ್ಕೆ ಪರ್ಸೆಂಟೇಜ್ ಎಷ್ಟದೆ ಅಂತ ನಮ್ಗೆ ಗೊತ್ತಿರಲ್ಲ, ಅದ್ರದ್ದು ಅನುವಂಶಿಕ ಶುದ್ಧತೆ ಏನು ಅಂತ ಗೊತ್ತಿರಲ್ಲ, ಯಾರು ಉತ್ಪಾದನೆ ಮಾಡಿದ್ದಾರೆ ಅನ್ನೋದು ಒಂದು ಗೊತ್ತಾಗಲ್ಲ ನಮ್ಗೆ. ಆ ತರ ಒಂದು ವ್ಯವಸ್ಥೆಯಲ್ಲಿ ನಾವು ಪ್ರಮಾಣೀಕೃತ ಬೀಜಗಳನ್ನ ಯೂಸ್ ಮಾಡಿದ್ರೆ ಬಳಸಿದ್ರೆ ರೈತರಿಗೆ ಏನ್ ಅನುಕೂಲ ಆಗುತ್ತೆ? ಒಂದು, ಫಸ್ಟ್ ಅದ್ರದ್ದು ಶುದ್ಧತೆ ನಮ್ಗೆ ಗೊತ್ತಿರ್ತದೆ. ಯಾಕೆ ಅದ್ರ ಮೇಲೆ ಬರೆದಿರ್ತಾರೆ ನಿಮ್ ಟ್ಯಾಗ್ ಮೇಲೆ, ಒಂದು ಪ್ರಮಾಣೀಕೃತ ಬೀಜ ಸರ್ಟಿಫೈಡ್ ಸೀಡ್ಸ್ ತಗೊಂಡ್ರೆ ಟ್ಯಾಗ್ ಮೇಲೆ ಬರೆದಿರ್ತಾರೆ ಅದ್ರ ಶುದ್ಧತೆ ಏನು, ಅದ್ರ ತಳಿ ಯಾವುದು, ಅದನ್ನ ಯಾರು ಉತ್ಪಾದನೆ ಮಾಡಿದ್ದಾರೆ, ಯಾವ ಸಂಸ್ಥೆ ಉತ್ಪಾದನೆ ಮಾಡಿದೆ, ಅದ್ರದ್ದು ಮೊಳಕೆ ಹೊಡಿಕೆ ಪರ್ಸೆಂಟೇಜ್ ಎಷ್ಟಿದೆ. ಒಬ್ಬ ರೈತ ತಗೊಂಡೋಗಿರ್ತಾನೆ ಬೀಜನ, ನಮ್ಗೇನು ಅಂದ್ರೆ ಬೀಜ ತಗೊಂಡೋಗಿದ್ ಬೀಜ ಎಲ್ಲ ಮೊಳಕೆ ಹೊಡಿಬೇಕು, 100% ಇರಬೇಕು ಅಂತ ರೈತ ಬಯಸ್ತಾನೆ. ಅವಾಗ ಏನಾಗುತ್ತೆ, ಈಗ ಇದ್ರಲ್ಲಿ ಯಾವ್ದಾದ್ರು ಸರ್ಟಿಫೈಡ್ ಅಲ್ದೆ ಇರೋ ಸೀಡ್ ಪ್ರಮಾಣೀಕೃತನೇ ಆಗಿರೋ ಬೀಜ ಅಂತ ತಗೊಂಡೋಗಿ ನಿಮ್ಗೆ 50% 40% ಜರ್ಮಿನೇಷನ್ ಆದ್ರೆ ರೈತರಿಗೆ ಲಾಸ್, ದಾರಿನೇ ಕಾಣಲ್ಲ. ಹಾಗಾಗಿ ಒಂದ್ ಕಡೆ ಮಳೆ ಸೀಸನ್ ಮುಗಿದೋಗಿರುತ್ತೆ, ಹೌದು ಬೇಸಿಗೆ ಬಂದಿರುತ್ತೆ ಈಗ ತಿರುಗತ್ತೆ ಉಳುಮೆ ಮಾಡಬೇಕು ಅಂದ್ರೆ ಅದೇನೆ ಆತರ. ಇದರದ್ರಿಂದ ಯಾವಾಗ್ಲೂ ರೈತರು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದ್ರೆ ಪ್ರಮಾಣೀಕೃತ ಬೀಜನೇ ಖರೀದಿ ಮಾಡಬೇಕು. ಒಂದು ಒಳ್ಳೆ ಸೋರ್ಸ್ ಇಂದ ಬೀಜದ ಮೂಲ ಚೆನ್ನಾಗಿರ್ಬೇಕು. ಫಸ್ಟ್ ಬೀಜದ ಮೂಲ ಚೆನ್ನಾಗಿಲ್ಲ ಅಂದ್ರೆ ನೀವು ಮಾಡೋ ಎಲ್ಲಾ ಕೆಲ್ಸಗಳಿವೆ ವೇಸ್ಟ್. ಅದೇ ನೀವು 100 ಬೀಜದಲ್ಲಿ 50 ಬೀಜ ಹುಟ್ಟಿದ್ರೆ ಇನ್ನು 50 ಬೀಜ ಎಲ್ಲಿಂದ ತರಬೇಕು? ಇಲ್ಲಿಂದ ತರಬೇಕು. ನಿಮ್ಗೆ ಇಳುವರಿ ಅಲ್ಲೇ ನಿಮ್ಗೆ 50% ಇಳುವರಿ ಕಡಿಮೆ ಆಗೋಯ್ತು. ಹೌದು, ಹಂಗಾಗಿ ಪ್ರಮಾಣೀಕೃತ ಬೀಜ ಫಸ್ಟ್ ನಿಮ್ಗೆ ಶುದ್ಧತೆಯನ್ನ ಒದಗಿಸುತ್ತೆ. ಆ ಶುದ್ಧತೆಯನ್ನ ಒದಗಿಸಿದ ಮೇಲೆ ಉತ್ತಮ ಗುಣಮಟ್ಟದ ಭರವಸೆ, ಶುದ್ಧತೆ ಇದ್ಮೇಲೆ ಉತ್ತಮ ಗುಣಮಟ್ಟದ ಭರವಸೆ ನಮ್ಗೆ ಬರುತ್ತೆ ತಾನೆ ಪ್ರಮಾಣೀಕೃತ ಬೀಜದಲ್ಲಿ. ಮತ್ತೆ ಇದ್ರಲ್ಲಿ ಈ ಪ್ರಮಾಣೀಕೃತ ಬೀಜಗಳನ್ನ ಯಾವ್ದಾವ್ದೋ ತಳಿಗಳನ್ನ ಹಳೆಯ ತಳಿಗಳು 50 ವರ್ಷದ್ದು 60 ವರ್ಷದ್ದು ಎಲ್ಲೆಲ್ಲೋ ತಳಿಗಳಿಗೆ ಮಾಡಲ್ಲ, ಹೊಸ ಹೊಸ ತಳಿಗಳಿಗೆ ಈ ಪ್ರಮಾಣೀಕರಣ ಮಾಡ್ತಾರೆ. ಹಾಗಾಗಿ ನಮ್ಗೆ ರೈತರಿಗೆ ಹೊಸ ತಳಿಗಳ ಪರಿಚಯ ಆಗುತ್ತೆ ಈ ಪ್ರಮಾಣೀಕೃತ ಪ್ರಮಾಣೀಕರಣದಿಂದ. ಅದಾದ್ಮೇಲೆ ನಿಮ್ಗೆ ಮತ್ತೆ ಬೆಳೆ ವಿಮೆ ಅಂತ ಮಾಡ್ತಾರೆ ರೈತರು, ಹೌದಲ್ವಾ? ಏನಾದ್ರೂ ಒಂದು ಅನಾವೃಷ್ಟಿ ಅತಿವೃಷ್ಟಿ ಆಯ್ತು, ಬೆಳೆ ವಿಮೆ ಮಾಡಿಸ್ಕೋಬೇಕು. ಆ ಬೆಳೆ ವಿಮೆ ಮಾಡಿಸ್ಕೊಂಡಾಗ ಪ್ರಮಾಣೀಕೃತ ಬೀಜನ ಯೂಸ್ ಮಾಡಿದಾಗ ನಿಮ್ಗೆ ಒಂದು ಸರ್ಟಿಫಿಕೇಟ್ ಇರುತ್ತೆ, ನೋಡಪ್ಪ ನಾನು ಇದು ಪ್ರಮಾಣೀಕೃತ ಬೀಜನ ತಗೊಂಡಿದ್ದೀನಿ, ಅದನ್ನ ನಾನು ಸೋಯಿಂಗ್ ಮಾಡಿದೆ, ಹಿಂಗ್ ಮಳೆ ಬಂತು, ಇಲ್ಲ ಹಿಂಗ್ ಮಳೆ ಕಡಿಮೆ ಆಯ್ತು, ನಮ್ದು ಕ್ರಾಪ್ ಲಾಸ್ ಆಯ್ತು, ನಮ್ಗೆ ವಿಮೆ ಪರಿಹಾರ ನೀವು ಜಾಸ್ತಿ ಕೊಡಬೇಕು. ಅದ್ರ ಬದಲು ನೀವೇನಾದ್ರೂ ಪ್ರಮಾಣೀಕೃತ ಬೀಜ ಯೂಸ್ ಮಾಡಿದಲ್ಲಿ ಯಾವ್ದೋ ಒಂದು ಮಾರ್ಕೆಟ್ ಅಲ್ಲಿ ಸಿಗುವಂತದ್ನ ಕವರ್ ಅಲ್ಲಿ ಇಟ್ಕೊಂಡು ಎತ್ಕೊಬಂದು ನೀವು ಬೀಜ ಹಾಕಿ ಏ ನಮ್ಗೆ ಬರಲಿಲ್ಲ ಬೀಜ ಅಂತ ಹೇಳಿದ್ರೆ ನಿಮ್ ಹತ್ರ ಸರ್ಟಿಫಿಕೇಶನ್ ಇಲ್ಲ, ನಮ್ಗೆ ಗೊತ್ತಿಲ್ಲ ರೀ ಬೀಜನೇ ಚೆನ್ನಾಗಿಲ್ಲ, ನಾವೇ ಕೊಡ್ಬೇಕು ನಿಮ್ಗೆ ಅಂತ ಹೇಳೋ ಪರಿಸ್ಥಿತಿಗಳು ಬರ್ತವೆ. ಹಾಗಾಗಿ ಪ್ರಮಾಣೀಕೃತ ಬೀಜನ ಯೂಸ್ ಮಾಡಿದ್ರೆ ನಿಮ್ಗೆ ಬೆಳೆ ವಿಮೆ ಪರಿಹಾರದಲ್ಲಿ ಯಾವುದೇ ತೊಡಕಾಗಲ್ಲ. ಒಂದು, ನಂತರ ನೀವು ಬೀಜದ ಮೂಲನ್ನ ಕರೆಕ್ಟ್ ಆಗಿ ಮಡಿಕೊಂಡ್ರೆ, ಒಳ್ಳೆ ಬೀಜನ ಯೂಸ್ ಮಾಡಿದ್ರೆ, ನೀವು ಅದಕ್ಕೆ ಹಾಕುವಂತ ಗೊಬ್ಬರ ಆಗಿರ್ಬೋದು, ನಿಮ್ಮ ಶ್ರಮ ಆಗಿರ್ಬೋದು, ಆ ಶ್ರಮಕ್ಕೆಲ್ಲ ತಕ್ಕ ಪ್ರತಿಫಲ ಸಿಗುತ್ತೆ. ಹಂಗಾಗಿ ನೀವು ಒಳ್ಳೆ ಫಸ್ಟ್ ಪ್ರಮಾಣೀಕೃತ ಬೀಜಗಳನ್ನ ಯೂಸ್ ಮಾಡಬೇಕು. ಮತ್ತೆ ಉತ್ತಮ ಮಾರುಕಟ್ಟೆ ಅವಕಾಶ ಸಿಗುತ್ತೆ, ಯಾಕೆಂದ್ರೆ ನಾವು ಒಳ್ಳೆ ಬೀಜನ ನಾವು ಬಿತ್ತನೆ ಮಾಡಿದ್ರೆ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ, ಇಳುವರಿ ಸಿಗುತ್ತೆ, ಮತ್ತೆ ಅದ್ರದ್ದು ಗುಣಮಟ್ಟನೂ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಾವು ರಿಸರ್ಚ್ ನಾವು ಸಂಶೋಧನೆ ಏನ್ ಹೇಳುತ್ತೆ, ನೀವು ಪ್ರಮಾಣೀಕೃತ ಬೀಜ ಮತ್ತು ಉತ್ತಮ ಗುಣಮಟ್ಟದ ಬೀಜನ ಯೂಸ್ ಮಾಡಿದ್ರೆ ನಿಮ್ಗೆ 20-25% ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಗೆ ಉತ್ತಮ ಮಾರುಕಟ್ಟೆ ಅವಕಾಶನೂ ಸಿಗುತ್ತೆ. ಇದಾದ ನಂತರ ಮತ್ತೆ ನಿಮ್ಗೆ ಈ ಪ್ರಮಾಣೀಕೃತ ಬೀಜ ಯೂಸ್ ಮಾಡಿದ್ರೆ ಅದರ ವಂಶಾವಳಿ ಗೊತ್ತಿರುತ್ತೆ ನಿಮ್ಗೆ ಫಸ್ಟ್, ಇದು ಯಾರು ಪ್ರೊಡ್ಯೂಸ್ ಮಾಡಿದ್ರು, ಇದು ಬೀಜ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಯಾವ ವರ್ಷ ಪ್ರೊಡ್ಯೂಸ್ ಮಾಡಿದ್ರು, ಎಲ್ಲಿ ಪ್ರೊಡ್ಯೂಸ್ ಮಾಡಿದ್ರು, ಈ ತರ ಎಲ್ಲ ಇದು ಎಷ್ಟು ಮುಂದೇನು ಇದ್ರದ್ದು ಪ್ರಭಾವ ಏನು ಅಂತ ಎಲ್ಲ ಬೆಳೆ ಕೊಡಬಹುದು, ಹೌದು ಎಷ್ಟು ಇಳುವರಿ ಕೊಡಬಹುದು, ಎಕ್ಸ್ಪೆಕ್ಟೆಡ್ ಔಟ್ ಈಲ್ಡ್ ಎಷ್ಟಿರಬಹುದು, ನಿರೀಕ್ಷೆ ಕೂಡ ಚೆನ್ನಾಗಿರುತ್ತೆ ತೋರಿಸುತ್ತೆ. ಬೀಜ ಪ್ರಮಾಣೀಕರಣ ಸಂಸ್ಥೆ ಗುರಿ ಕೂಡ ಇದೇ ಆಗಿರುತ್ತೆ. ಬೀಜ ಪ್ರಮಾಣ ಸಂಸ್ಥೆ ಗುರಿ ಕೂಡ ಇದೇ ಆಗಿರುತ್ತೆ. ಈಗ ಬೀಜ ಪ್ರಮಾಣೀಕರಣ ಯಾರು ಮಾಡ್ತಾರೆ ಅಂತ ಒಂದು ಹೇಳ್ಬಿಡ್ತೀನಿ ನಿಮ್ಗೆ. ಹೇಳಿ. ಈ ಬೀಜ ಪ್ರಮಾಣೀಕರಣವನ್ನ ಬೀಜ ಪ್ರಮಾಣನ ಸಂಸ್ಥೆ, ಬೀಜ ಪ್ರಮಾಣನ ಸಂಸ್ಥೆ ನಮ್ಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಬ್ಬಾಳದಲ್ಲಿದೆ. ಮತ್ತೆ ಇದರ ಸಬ್ ಆಫೀಸ್ಗಳು, ಝೋನಲ್ ಆಫೀಸ್, ಸಬ್ ಆಫೀಸ್ಗಳೆಲ್ಲ ಒಂದು ರಾಯಚೂರಲ್ಲಿದೆ, ಒಂದು ಧಾರವಾಡದಲ್ಲಿದೆ, ಒಂದು ಹಾವೇರಿಲಿದೆ, ವಿಜಯನಗರದಲ್ಲಿದೆ, ಮತ್ತೆ ಮೈಸೂರಲ್ಲಿದೆ. ಹಿಂಗೆ ಹಲವಾರು ಪ್ರದೇಶಗಳಲ್ಲಿ ಈ ಬೀಜ ಪ್ರಮಾಣನ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತವೆ. ಈ ಬೀಜ ಪ್ರಮಾಣನ ಸಂಸ್ಥೆಗಳ ಕೆಲಸ ಏನು, ಬೀಜ ಪ್ರಮಾಣೀಕರಣ ಮಾಡೋದು. ಈಗ ಯಾರೇ ಒಬ್ಬ ಸಂಸ್ಥೆ ಅಥವಾ ಒಬ್ಬ ರೈತ ನಾನು ಬೀಜ ಉತ್ಪಾದನೆ ಮಾಡಬೇಕು ಅಂತ ಮುಂದೆ ಬಂದಾಗ ಈ ಬೀಜ ಪ್ರಮಾಣನ ಸಂಸ್ಥೆಗಳು ಅವರಿಗೆ ಸಹಾಯ ಮಾಡಿ ಆ ಬೀಜ ಉತ್ಪಾದನೆಯ ಎಲ್ಲಾ ಹಂತಗಳಲ್ಲಿ ಈ ಬೀಜ ಪ್ರಮಾಣನ ಸಂಸ್ಥೆಯ ಅಧಿಕಾರಿಗಳು ಹೋಗಿ ಅಲ್ಲಿ ಆ ಬೀಜ ಉತ್ಪಾದನೆಯ ಕ್ಷೇತ್ರಗಳನ್ನ ಪರಿಶೀಲನೆ ಮಾಡಿ ಗೈಡ್ ಮಾಡ್ತಾರೆ. ಇದು ಹಿಂಗ್ ಪ್ರಾಬ್ಲಮ್ ಆಗಿದೆ, ಇದನ್ನ ಹಿಂಗ ತರ ಮಾಡಬೇಕು, ಹಿಂಗ್ ಬೆಳಿಬೇಕು ಅಂತ ಎಲ್ಲ ಗೈಡ್ ಮಾಡಿ ಅವರಿಗೆ ಉತ್ತಮ ಬೀಜವನ್ನ ಪಡೆಯೋದ್ರಲ್ಲಿ ಸಹಾಯ ಮಾಡ್ತಾರೆ. ಮತ್ತೆ ಈ ಬೀಜ ಪ್ರಮಾಣ ಸಂಸ್ಥೆಯ ಮುಖ್ಯ ಗುರಿಗಳೇನೇನು ಅಂದ್ರೆ, ರೈತರು ತಮ್ಮ ಜಮೀನುಗಳಲ್ಲಿ ಜಾಸ್ತಿ ಇಳುವರಿ ಬರೋ ತರ ಮಾಡ್ಕೊಡ್ತಾರೆ ಒಂದು. ಯಾಕೆಂದ್ರೆ ನಾವು ಬೀಜ ಪ್ರಮಾಣೀಕರಣ ಬೀಜವನ್ನ ಉತ್ಪಾದನೆ ಮಾಡಬೇಕು ಅಂದ್ರೆ ಅದರ ಮೂಲ ಬೀಜ ಕೂಡ ಚೆನ್ನಾಗಿರುತ್ತೆ, ಇವರೇ ಕೊಡ್ತಾರೆ, ಬೀಜ ಪ್ರಮಾಣನ ಸಂಸ್ಥೆಯವ್ರು ಕೊಡ್ತಾರೆ. ಹಾಗಾಗಿ ಅವರು ಹೆಚ್ಚಿನ ಇಳುವರಿಯನ್ನ ಬರ್ಸಕ್ಕೆ ಸಹಾಯ ಮಾಡ್ತಾರೆ ಒಂದು. ಮತ್ತೆ ಇವರು ಬೀಜೋತ್ಪಾದನೆಯನ್ನ ಒಂದು ಉದ್ದಿಮೆಯಾಗಿ ಪರಿವರ್ತನೆ ಮಾಡುವಲ್ಲಿ ತುಂಬಾ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತವೆ. ಯಾಕೆಂದ್ರೆ ನಾವು ಜನಗಳು ಏನ್ ಮಾಡ್ತೀವಿ, ಬೀಜೋತ್ಪಾದನೆ ಬೇಡ ನಮ್ಗೆ ಸಾಕು, ಇದನ್ನೇ ಮಾಮೂಲಿ ಬೆಳೆ ಬೆಳ್ಕೊಬಿಡೋಣ ಅಷ್ಟೇ ಸಾಕು ಅಷ್ಟೇ ಸಾಕು ಅನ್ಕೊಳ್ತಾರೆ. ಈ ಬೀಜೋತ್ಪಾದನೆ ಒಂದು ವೈಜ್ಞಾನಿಕವಾಗಿ ಮಾಡುವಂತ ಕೆಲಸ. ಹೌದು, ಎಲ್ಲಾ ಕೆಲಸ ಮಾಮೂಲಿ ವಾಣಿಜ್ಯವಾಗಿ ನಾವೇನು ರೈತರು ಬೆಳಿತಾರೆ ಅದಕ್ಕಿಂತ ಸ್ವಲ್ಪ ಒಂದ್ 10% ಎಫರ್ಟ್ ಜಾಸ್ತಿ ಹಾಕ್ಬೇಕಷ್ಟೆ, ಇನ್ನೇನಿಲ್ಲ. 10% ನೀವೇನ್ ಎಲ್ಲ ಉಳುಮೆ ಮಾಡ್ತೀರಿ, ಬೀಜ ಹಾಕ್ತೀರಿ. ಬೀಜ ಏನು ಅಂದ್ರೆ ಒಂದು ಒಳ್ಳೆ ಮೂಲದಿಂದ ಬೀಜ ತರಬೇಕು, ಅದು ಒಂದು ಮೊದಲ ಆದ್ಯತೆ. ಅದು ಒಂದು ಒಳ್ಳೆ ಬೀಜ ಮೂಲದಿಂದ ಬೀಜ ತಂದು ನೀವು ಬಿತ್ತನೆ ಮಾಡಿ ಅದಕ್ಕೆ ಯಾವ್ಯಾವ ರೋಗಗಳು ಬರದೇ ಇರೋ ತರ, ಕೀಟಗಳು ಬಾಧೆ ಆಗದೆ ಇರೋ ತರ ನೋಡ್ಕೊಂಡ್ರೆ ನಿಮ್ಗೆ ಒಳ್ಳೆ ಇಳುವರಿ ಬರುತ್ತೆ. ಆ ಬೀಜವನ್ನ ಅವರು ಪ್ರಮಾಣೀಕರಣ ಮಾಡಿ ಈ ಬೀಜ ಚೆನ್ನಾಗಿದೆ ಹೌದು ಅಂತ ತಗೊಂಡೋಗಿ ಬೇರೆ ರೈತರಿಗೆ ಮಾರಾಟ ಮಾಡುವಲ್ಲಿ ಯಶಸ್ವಿಯಾಗಿ ಸಹಾಯ ಬೆಳೆದಿದ್ದೇನೆ ಈ ಬೆಳೆನ. ಹೌದು, ಇದು ಒಳ್ಳೆ ಬೀಜನ ತಗೊಂಡು ನಾ ಬೆಳೆದಿದ್ದೇನೆ. ಹೌದು, ಇಂತಿಷ್ಟೇ ನೀರು ಕೊಟ್ಟಿದ್ದೇನೆ, ಗೊಬ್ಬರ ಕೊಟ್ಟಿದ್ದೇನೆ, ಇಂತಿಷ್ಟು ಬಿಸಿಲು ತಾಗಿದೆ, ಹೌದು ಇಷ್ಟು ಎತ್ತರಕ್ಕೆ ಬಂದಿದೆ, ಹೌದು ಈ ತರ ಒಂದು ಗಿಡಕ್ಕೆ ಇಷ್ಟು ಬಂದಿದೆ ಇಳು, ಹೌದು ಈ ತರ ಎಲ್ಲ ಮಾಡಿ ಆ ಬೀಜಗಳನ್ನ ಮಾರಾಟ ಮಾಡಕ್ಕೆ ಇವರು ಸಹಾಯ ಮಾಡ್ತಾರೆ. ತಳಿವರ್ಧಕ ಅಡಿಪಾಯ ಮತ್ತು ಪ್ರಮಾಣೀಕೃತ ಬೀಜ ಈ ಹೀಗೆ ಅಂದ್ರೆ ಏನು? ಈಗ ಒಂದು ಈಗ ಹೇಳ್ತೀನಿ ನೋಡಿ, ಈಗ ಪ್ರಮಾಣೀಕೃತ ಬೀಜ ಒಟ್ಟು ಈ ಬೀಜ ಸರಪಳಿಯಲ್ಲಿ ನಾವು ಸೀಡ್ ಪ್ರೊಡಕ್ಷನ್ ಚೈನ್ ಅಂತ ಹೇಳ್ತೀವಿ. ಇದರಲ್ಲಿ ಮೂರು ತರ ಬೀಜ ಇರ್ತವೆ. ಫಸ್ಟ್ ಒಂದು ತಳಿವರ್ಧಕ ಬೀಜ. ತಳಿವರ್ಧಕ ಬೀಜ ಏನು ಅಂದ್ರೆ, ಈಗ ತಳಿ ಅಭಿವೃದ್ಧಿ ಮಾಡುವಂತ ತಳಿ ವಿಜ್ಞಾನಿಗಳು ಇರ್ತಾರೆ. ಒಂದು ತಳಿ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಅದು 5-6 ವರ್ಷ ತಗೊಳ್ಳುತ್ತೆ. ಇತ್ತೀಚಿನ ವೈಜ್ಞಾನಿಕ ಸಂಶೋಧನೆಯಿಂದ ಅದರಿಂದ ಅದು 3-4 ವರ್ಷ ಗಂಟ ಬಂದಿದೆ. ಒಂದು ತಳಿ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಕನಿಷ್ಠ 3-4 ವರ್ಷ ಬೇಕು. ತಳಿ ಅಭಿವೃದ್ಧಿ ಮಾಡೋರು ತಳಿ ವಿಜ್ಞಾನಿಗಳು, ನಾವು ಬ್ರೀಡರ್ ಅಂತ ಹೇಳ್ತೀವಿ, ಪ್ಲಾಂಟ್ ಬ್ರೀಡರ್ ಅಂತ ಹೇಳ್ತೀವಿ. ಹಾಗೆ ಈ ತಳಿವರ್ಧಕ ಬೀಜ ಅಂದ್ರೆ ಈಗ ತಳಿಯನ್ನು ಡೆವಲಪ್ ಮಾಡ್ತಾರೆ ವಿಜ್ಞಾನಿಗಳು. ಹೌದು, ಆ ವಿಜ್ಞಾನಿಗಳ ಮೇಲ್ವಿಚಾರಣೆಯಲ್ಲಿ ಬೀಜೋತ್ಪಾದನೆ ಆಗುತ್ತೆ. ಅದು ಮೂಲ ಬೀಜ. ಮುಂದಿನ ಅಡಿಪಾಯ ಬೀಜ ಮತ್ತೆ ಪ್ರಮಾಣೀಕೃತ ಬೀಜಕ್ಕೆ ಇದು ಮೂಲ ಬೀಜ, ಇದು ತಳಿವರ್ಧಕ ಬೀಜ. ಇದನ್ನ ಯಾರು ಉತ್ಪಾದನೆ ಮಾಡ್ತಾರೆ? ತಳಿ ವಿಜ್ಞಾನಿಗಳು ತಮ್ಮ ಸಂಸ್ಥೆ ಅಥವಾ ಕೃಷಿ ವಿಶ್ವವಿದ್ಯಾನಿಲಯ ಆಗಿರ್ಬೋದು ಅಥವಾ ಕೃಷಿ ಸಂಶೋಧನಾ ಸಂಸ್ಥೆಗಳು, ಈಗ ICAR ಅಂತ ನಾವೇನ್ ಹೇಳಿದ್ವಿ, ಅವ್ರ ಅಂಡರಲ್ಲಿ 100+ ಇನ್ಸ್ಟಿಟ್ಯೂಟ್ಸ್ಗಳಿದ್ದಾವೆ. ಆಯಾ ಕ್ರಾಪ್ ನಲ್ಲಿ ಆ ಸಂಶೋಧನಾ ಕೇಂದ್ರಗಳು ಆ ತಳಿಯನ್ನ ಬಿಡುಗಡೆ ಮಾಡಿ ಆ ತಳಿವರ್ಧಕ ಬೀಜವನ್ನು ಕೂಡ ಅವರೇ ಉತ್ಪಾದನೆ ಮಾಡ್ತಾರೆ. ಇದು ತಳಿವರ್ಧಕ ಬೀಜ. ಇನ್ನೊಂದು ನೆಕ್ಸ್ಟ್ ಅಡಿಪಾಯ ಬೀಜ, ನಾವು ಫೌಂಡೇಶನ್ ಸೀಡ್ಸ್ ಅಂತ ಹೇಳ್ತೀವಿ. ಎರಡನೇ ಹಂತದ್ದು ಬೀಜ ಇದು, ಫೌಂಡೇಶನ್ ಸೀಡ್. ಈ ಅಡಿಪಾಯ ಬೀಜವನ್ನ ನಾವು ತಳಿವರ್ಧಕ ಬೀಜವನ್ನ ಉಪಯೋಗ ಮಾಡಿಕೊಂಡು ಫೌಂಡೇಶನ್ ಸೀಡ್ ಅಥವಾ ಅಡಿಪಾಯ ಬೀಜವನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಇದನ್ನ ಯಾರ್ಯಾರು ಮಾಡ್ತಾರೆ? ಇದನ್ನು ಕೂಡ ಸಂಶೋಧನಾ ಸಂಸ್ಥೆಗಳು ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯಗಳು ಮತ್ತೆ ಕೃಷಿ ಇಲಾಖೆಯ ಬೀಜೋತ್ಪಾದನಾ ಕೇಂದ್ರಗಳು ಉತ್ಪಾದನೆ ಮಾಡ್ತಾರೆ. ಮತ್ತೆ ಈ ತಡಿಪಾಯ ಬೀಜದಿಂದ ನೆಕ್ಸ್ಟ್ ಮುಂದಿನ ಬೀಜದ ವರ್ಗ ಯಾವುದು? ಪ್ರಮಾಣೀಕೃತ ಬೀಜ, ಅಂದ್ರೆ ನಾವು ಸರ್ಟಿಫೈಡ್ ಸೀಡ್ ಅಂತ ಹೇಳ್ತೀವಿ. ಈ ಅಡಿಪಾಯ ಬೀಜದಿಂದ ಪ್ರಮಾಣೀಕೃತ ಬೀಜವನ್ನ ಉತ್ಪಾದನೆ ಮಾಡಿ ಆ ಪ್ರಮಾಣೀಕೃತ ಬೀಜವನ್ನ ಯಾರು ಉತ್ಪಾದನೆ ಮಾಡ್ತಾರೆ? ರೈತರು ಕೊಡ್ತಾರೆ. ಈ ಫೌಂಡೇಶನ್ ಅಡಿಪಾಯ ಬೀಜನ ರೈತರಿಗೂ ಕೊಟ್ಬಿಟ್ಟು ರೈತರು ನೀವು ನಮ್ಗೆ ಉತ್ಪಾದನೆ ಮಾಡಿಕೊಡಿ, ನಿಮ್ಗೆ ಇಳುವರಿನೂ ಜಾಸ್ತಿ ಬರುತ್ತೆ, ನಿಮ್ಗೆ ಇದರ ಬೆಲೆ ಕೂಡ ಪ್ರತಿ ಕ್ವಿಂಟಲ್ಗೆ 20-25% ಜಾಸ್ತಿ ಇರುತ್ತೆ. ಈಗ ನೀವು ನೋಡಿ MSP ಪ್ರೈಸ್ ರಾಗಿಗೆ 4,600-700 ರೂಪಾಯಿ ಇದೆ ಈಗ MSP ಮಿನಿಮಮ್ ಸಪೋರ್ಟ್ ಪ್ರೈಸ್. ಅದೇ ತರ ನೀವು ಸರ್ಟಿಫೈಡ್ ಪ್ರಮಾಣೀಕೃತ ಬೀಜನ ಬೆಳ್ಕೊಟ್ರೆ ನಿಮ್ಗೆ ಯೂನಿವರ್ಸಿಟಿಯವರು, ಕೃಷಿ ವಿಶ್ವವಿದ್ಯಾನಿಲಯದವರು ಅಥವಾ ಕೃಷಿ ಸಂಶೋಧನಾ ಸಂಸ್ಥೆಗಳು ನಿಮ್ಗೆ ಮಿನಿಮಮ್ 20-25% ಈಗ 6,000 ರೂಪಾಯಿ, 6,200, 6,300 ರೂಪಾಯಿ ಅಂದ್ರೆ ನಿಮ್ಗೆ ಲೆಕ್ಕ ಹಾಕೊಳ್ಳಿ, ಅಲ್ಲಿಂದ 1,000, 1,500, 2,000 ರೂಪಾಯಿ ಒಂದು ಕ್ವಿಂಟಲ್ ಜಾಸ್ತಿ ಕೊಡ್ತಾರೆ. ಆದರೆ ಮೇನ್ ಉದ್ದೇಶ ಏನು ಅಂದ್ರೆ ಬೀಜ ಪ್ರಮಾಣೀಕೃತ ಬೀಜವನ್ನ ಉತ್ಪಾದನೆ ಮಾಡೋದು. ಒಂದು ನಿಮ್ಗೆ ಬೀಜ ಕ್ವಾಲಿಟಿ ಗುಣಮಟ್ಟ ಇರುತ್ತೆ, ಮತ್ತೆ ನಿಮ್ಗೆ ಆ ಇಳುವರಿಗೆ ತಕ್ಕಂತೆ ನಿಮ್ಗೆ ಜಾಸ್ತಿ ಬೆಲೆನೂ ಕೂಡ ಸಿಗುತ್ತೆ. ಇದು ಪ್ರಮಾಣೀಕೃತ ಬೀಜ. ಅದಾದ್ಮೇಲೆ ಇನ್ನೊಂದು ಬೀಜ ಇದೆ, ಅದು ನಿಜವಾದ ಲೇಬಲ್ ಮಾಡಿರೋ ಬೀಜ. ಲೇಬಲ್ ಮಾಡಿದ ಬೀಜಗಳು ಎಂದ್ರೇನು ಅಂತ ಒಂದು ಇದಿದೆ. ಆ ಲೇಬಲ್ ಮಾಡಿದ ಬೀಜಗಳಿಗೆ ಪ್ರಮಾಣೀಕೃತ ಬೀಜ, ತಳಿವರ್ಧಕ ಬೀಜ, ಅಡಿಪಾಯ ಬೀಜ ಇವೆಲ್ಲ ಪ್ರಮಾಣೀಕೃತವಾಗಿರ್ತವೆ, ಪ್ರಮಾಣೀಕರಣ ಆಗಿರ್ತವೆ, ಬೀಜ ಪ್ರಮಾಣನ ಸಂಸ್ಥೆಯಿಂದ ಪ್ರಮಾಣೀಕೃತವಾಗಿರ್ತವೆ. ಬಟ್ ಲೇಬಲ್ ಮಾಡಿದ ಬೀಜಗಳು ಏನಂದ್ರೆ ಇದು ಪ್ರಮಾಣೀಕೃತ ಆಗಿರಲ್ಲ. ಈಗ ನೀವು ಲೆಕ್ಕ ಹಾಕೊಳ್ಳಿ, ಈಗ ಪ್ರೈವೇಟ್ ಸೀಡ್ ಕಂಪನಿಗಳು ಇದಾವಲ್ಲ, ಮತ್ತೆ ಎಸ್ಪೆಷಲಿ ತರಕಾರಿ ಬೆಳೆಗಳು, ಎಲ್ಲಾ ತರಕಾರಿ ಬೆಳೆಗಳು ಬರೀ ಲೇಬಲ್ ಬೀಜ ಮಾಡಿ ಮಾರ್ತಿರೋದು. ಇದರಲ್ಲಿ ಪ್ರಮಾಣೀಕರಣ ಆಗಿರಲ್ಲ. ಪ್ರಮಾಣನ ಸಂಸ್ಥೆ ಹೋಗಿ ನೀವು ಅದು ಪ್ರದೇಶಕ್ಕೆ ಹೋಗಿ, ಕ್ಷೇತ್ರಕ್ಕೆ ಹೋಗಿ, ನಿಮ್ಮ ಬೀಜೋತ್ಪಾದನೆ ಕ್ಷೇತ್ರಕ್ಕೆ ಹೋಗಿ ಚೆಕ್ ಮಾಡಿರಲ್ಲ. ಓಹೋ, ಅಷ್ಟೇ ಲೇಬಲ್ ಹಾಕಿರ್ತಾರೆ. ಒಂದು ಹೆಸರು ಕೊಟ್ಟಿರ್ತಾರೆ, ಯಾವ್ದೋ ಒಂದು ವೆರೈಟಿ ಹೆಸರು ಕೊಟ್ಟಿರ್ತಾರೆ, ಅದ್ರ ಮೇಲೆ ಲೇಬಲ್ ಮೇಲೆ ಏನು ಅಂದ್ರೆ ಅದು ಕಂಪಲ್ಸರಿ. ಈಗ ನಾವು ಬೀಜ ಕಾಯ್ದೆ ಅಂತ ನಾನು ಹೇಳಿದೆ, 1960ರ ಬೀಜ ಕಾಯ್ದೆನಲ್ಲಿ ಸರ್ಕಾರ ಏನ್ ಮಾಡ್ತು ಅಂದ್ರೆ ಸರ್ಟಿಫಿಕೇಶನ್ ಇಸ್ ವಾಲಂಟರಿ, ಪ್ರಮಾಣೀಕರಣ ಮಾಡೋದು ನಿಮ್ಮ ಸ್ವಇಚ್ಛೆ, ಸ್ವಯಂ ಪ್ರೇರಿತ. ಆರಂಭದಿಂದಲೇ ಹಾಗಿತ್ತು ಆದ್ರೆ ಇವತ್ತು ನಮಗೆ ಸರ್ಟಿಫೈ ಬೇಕಾಗಿದೆ, ಸರ್ಟಿಫೈ ಬೇಕಾಗಿದೆ, ಅದು ಸ್ವಇಚ್ಛೆ. ಮತ್ತೆ ಲೇಬಲಿಂಗ್ ಕಡ್ಡಾಯ. ಅದು ನೀವು ಯಾವುದೇ ಬೀಜ ನೀವು ಮಾರ್ಕೆಟ್ ನಲ್ಲಿ ಮಾರಬೇಕು ಅಂದ್ರೆ ಲೇಬಲ್ ಮಾಡ್ಲೇಬೇಕು. ಆ ಪಾಕೆಟ್ ಮೇಲೆ ಲೇಬಲ್ ಮೇಲೆ ಏನೇನು ಇರಬೇಕು, ಲೇಬಲ್ ಮೇಲೆ ನಿಮ್ಗೆ ತಳಿ ಹೆಸರು ಇರಬೇಕು, ಯಾವ ತಳಿ ಅಂತ. ಮತ್ತೆ ಅದರದ ಮೊಳಕೆ ಹೊಡಿಕೆ ಪರ್ಸೆಂಟೇಜ್, ಜರ್ಮಿನೇಷನ್ ಪರ್ಸೆಂಟೇಜ್ ಇಷ್ಟು ಬರುತ್ತೆ. ಈಗ ಒಂದೊಂದು ಬೆಳೆಗುವೆ, ಒಂದೊಂದು ಕ್ರಾಪ್ಗುವೆ ಮಿನಿಮಮ್ ಜರ್ಮಿನೇಷನ್ ಪರ್ಸೆಂಟೇಜ್ ಅಂತ ಇರುತ್ತೆ, ಅಷ್ಟಿರ್ಲೇಬೇಕು. ಈಗ ನೀವು ಭತ್ತಕ್ಕೆ ತಗೊಳ್ಳಿ, 80% ಇರಬೇಕು. ನೀವು ಯಾವ್ದಾರ ಕಾಳುಗಳಿಗೆ ತಗೊಳ್ಳಿ, 70% ಇರಬೇಕು. ನೀವು ಯಾವ್ದಾರ ತರಕಾರಿ ಬೆಳೆ ಈಗ ಟೊಮೆಟೋಕ್ ತಗೊಳ್ಳಿ, 65-70% ಇರಬೇಕು. ಈ ತರ ಪ್ರತಿ ಬೆಳೆಗೂ ಇಷ್ಟು ಮಿನಿಮಮ್ ಜರ್ಮಿನೇಷನ್ ಪರ್ಸೆಂಟೇಜ್ ಇರಲೇಬೇಕು. ಅದಕ್ಕಿಂತ ಕಡಿಮೆ ಇದ್ರೆ ಅಕಸ್ಮಾತ್ ಯಾವ್ದಾದ್ರು ರೈತ ಹೋಗಿ ಕಂಪ್ಲೇಂಟ್ ಮಾಡ್ತು ಅಂದ್ರೆ ನೀವು ದಂಡ ಕಟ್ಟಬೇಕಾಗುತ್ತೆ ಅಂತ ಹೇಳಿ ಒಂದು ಲೇಬಲಿಂಗ್ ಅನ್ನೋ ಇದನ್ನ ಕಂಪಲ್ಸರಿ ಮಾಡಿದ್ರು. ಹಾಗಾಗಿ ಆ ಒಂದು ಅಡ್ವಾಂಟೇಜ್ ನ ತಗೊಂಡು ಎಲ್ಲಾ ಈ ಹೈ ವ್ಯಾಲ್ಯೂ ಕ್ರಾಪ್ಸ್ ಅಂತ, ವೆಜಿಟೇಬಲ್ ಸೀಡ್ಸ್ ಅಂತ ಏನ್ ಹೇಳ್ತೀವಿ, ಅವೆಲ್ಲ ಲೇಬಲ್ ಮಾಡಿ ಮಾರ್ತಿದ್ದಾರೆ. ಇದು ನಿಜವಾದ ಲೇಬಲ್ ಬೀಜಗಳು ಅಂತ ಹೇಳ್ತಾರೆ. ಪ್ರಮಾಣೀಕೃತ ಬೀಜಗಳನ್ನ ಉತ್ಪಾದಿಸುವ ಸಂಸ್ಥೆ ಯಾವ್ಯಾವ್ದು ಇದಾವೆ ಪ್ರಮಾಣೀಕೃತ ದೇಶದಲ್ಲಿ? ನಮ್ಮ ದೇಶದಲ್ಲಿ ಈಗ ನೋಡಿ, ಪ್ರಮಾಣೀಕೃತ ಬೀಜವನ್ನ ಉತ್ಪಾದನೆ ಮಾಡೋದು ಮೊದಲು ರಾಷ್ಟ್ರೀಯ ಬೀಜ ನಿಗಮ, ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಮತ್ತೆ ರಾಜ್ಯ ಬೀಜ ನಿಗಮ, ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಇದು ಹೆಬ್ಬಾಳದಲ್ಲಿದೆ, ಅದರ ಹಲವು ಶಾಖೆಗಳು ಎಲ್ಲಾ ಪ್ರದೇಶಗಳಲ್ಲಿ ಹರಡಿವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯಗಳು ಮಾಡ್ತವೆ ಪ್ರಮಾಣೀಕೃತ ಬೀಜನ, ನಮ್ಮ GKVK ಆಗಿರ್ಬೋದು, ಇಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡ್ತವೆ, ಮತ್ತೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ಎಲ್ಲಾ ಕೃಷಿ ವಿಶ್ವವಿದ್ಯಾನಿಲಯಗಳು ಪ್ರಮಾಣೀಕೃತ ಬೀಜವನ್ನ ಉತ್ಪಾದನೆ ಮಾಡ್ತಾರೆ. ಅದ್ರ ಜೊತೆಗೆ ಖಾಸಗಿ ಸಂಸ್ಥೆಗಳು ಕೂಡ ಮಾಡ್ತವೆ, ಮತ್ತೆ ಸಹಕಾರಿ ಸಂಸ್ಥೆಗಳು ಮಾಡ್ತವೆ. ಸಹಕಾರಿ ಸಂಸ್ಥೆಗಳು ಯಾವ್ಯಾವು, ನಮ್ಮ ಸೂರ್ಯಕಾಂತಿ ಈಗ ಆಯಿಲ್ ಫೆಡರೇಷನ್ ಒಂದಿದೆ ನೋಡಿ, KOF, ಕರ್ನಾಟಕ ಆಯಿಲ್ ಫೆಡರೇಷನ್, ಅವು ಸಹಕಾರಿ ಸಂಸ್ಥೆಗಳು. ಅವು ಕೂಡ ಸೂರ್ಯಕಾಂತಿ, ನಮ್ಮ ಕಡಲೆ ಬೀಜ, ಶೇಂಗಾ ಬೀಜ ಇವನ್ನೆಲ್ಲ ಉತ್ಪಾದನೆ ಮಾಡ್ತವೆ ಪ್ರಮಾಣೀಕೃತ ಬೀಜಗಳನ್ನ. ಮತ್ತೆ ಖಾಸಗಿ ಕಂಪನಿಗಳು ಮಾಡ್ತವೆ, ಮತ್ತೆ ಉತ್ಪಾದಕ ಇಂಡಿವಿಜುವಲ್ ಫಾರ್ಮರ್ ರೈತ ಕೂಡ ಈ ಪ್ರಮಾಣೀಕೃತ ಬೀಜವನ್ನ ಉತ್ಪಾದನೆ ಮಾಡಬಹುದು. ಅದ್ ಹೆಂಗ್ ಮಾಡೋದು ಅಂತ ಮುಂದಿನ ಇದ್ರಲ್ಲಿ ಹೇಳ್ತೀನಿ. ಬೀಜ ಪ್ರಮಾಣಕ್ಕಾಗಿ ರೈತರು ಅಥವಾ ಉತ್ಪಾದಕರು ಯಾರನ್ನ ಸಂಪರ್ಕಿಸಬೇಕು ಡಾಕ್ಟರ್ ಶಾಂತರಾಜ್ ಅವರೇ? ಈಗ ಯಾರಾದ್ರೂ ಸ್ವಇಚ್ಛೆಯಿಂದ ಇಚ್ಛೆ ಪಡೋರು, ಈಗ ರೈತರಾಗ್ಬೋದು ಅಥವಾ ಯಾವ್ದೋ ಸಂಸ್ಥೆ ಆಗ್ಬೋದು, ಆ ಸಂಸ್ಥೆಗಳು ಬೀಜ ಪ್ರಮಾಣನ ಸಂಸ್ಥೆ, ರಾಜ್ಯ ಬೀಜ ಪ್ರಮಾಣನ ಸಂಸ್ಥೆ ಅಂತ ಹೆಬ್ಬಾಳದಲ್ಲಿದೆ, ಹೌದು, ಅಲ್ಲಿ ಸಂಪರ್ಕ ಮಾಡಬಹುದು. ಅದಲ್ಲದೆ ನೀವು ಹತ್ರದಲ್ಲಿ ಯಾವ್ದಾದ್ರು KVKಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳು ಇರ್ಬೋದು, ಅಲ್ಲಿ ಸಂಪರ್ಕ ಮಾಡಿದ್ರೆ ಅವರು ನಿಮ್ಗೆ ಬೀಜೋತ್ಪಾದನೆ ಮಾಡೋದಕ್ಕೆ ಮಾಹಿತಿ ಕೊಡ್ತಾರೆ. ಮತ್ತೆ ಅವ್ರು ನಿಮ್ಮನ್ನ ಬೀಜ ಪ್ರಮಾಣನ ಸಂಸ್ಥೆ ಏನಿರುತ್ತೆ ಅಲ್ಲಿಗೆ ಅಟ್ಯಾಚ್ ಮಾಡ್ಕೊಡ್ತಾರೆ. ಇಲ್ಲಿಗೆ ಹೋಗಿ ಇವರಿದ್ದಾರೆ, ನೀವು ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಬೀಜ ಬೇಕು ಅದನ್ನ, ನಿಮ್ಗೆ ಯಾವ್ದು ಬೀಜ ಉತ್ಪಾದನೆ ಮಾಡಬೇಕು ಇಂಟ್ರೆಸ್ಟ್ ಇದೆ ಆ ಬೀಜವನ್ನ ನೀವು ಉತ್ಪಾದನೆ ಮಾಡಬಹುದು ಅಂತ ಹೇಳ್ತಾರೆ. ಪ್ರಮಾಣೀಕರಣ ಮಾದರಿ ಅಂದ್ರೆ ಏನು ಡಾಕ್ಟರ್ ಶಾಂತರಾಜ್? ಪ್ರಮಾಣೀಕರಣ ಮಾದರಿ ಅಂದ್ರೆ ಈಗ ಬೀಜ ಪ್ರಮಾಣೀಕರಣ ಮಾದರಿ, ಈಗ ನೀವು ಬೀಜ ಉತ್ಪಾದನೆ ಮಾಡಿದ್ವಿ, ಯಾವೊಬ್ಬ ರೈತ ಅಥವಾ ಸಂಸ್ಥೆಗಳು ಬೀಜ ಉತ್ಪಾದನೆ ಮಾಡ್ತವೆ, ಆ ಬೀಜ ಉತ್ಪಾದನೆ ಮಾಡಿ ಕೊಯ್ಲು ಮಾಡಿ ಕಟಾವು ಮಾಡಿ ನಿಮಗೆ ಒಂದು ಬೀಜ ರಾಶಿ, ಸೀಡ್ ಲಾಟ್ ಅಂತ ಹೇಳ್ತೀವಿ, ಬೀಜ ರಾಶಿ ಬಂತು. ಆ ಬೀಜ ರಾಶಿ ಎಲ್ಲಾ ಮಾನದಂಡಗಳು, ಈಗ ನಾವು ಮಿನಿಮಮ್ ಸೀಡ್ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ಕನಿಷ್ಠ ಬೀಜ ಪ್ರಮಾಣೀಕರಣದ ಮಾನದಂಡಗಳು ಅಂತ ಇರ್ತವೆ. ಇಷ್ಟೇ ಜರ್ಮಿನೇಷನ್ ಇರಬೇಕು, ಇಷ್ಟೇ ಭೌತಿಕ ಶುದ್ಧತೆ ಇರಬೇಕು, ಇಷ್ಟು ಅನುವಂಶಿಕ ಶುದ್ಧತೆ ಇರಬೇಕು, ಇಷ್ಟು ಬೀಜದ ತೇವಾಂಶ ಇರಬೇಕು, ಇವೆಲ್ಲ ಒಂದು ಮಾನದಂಡಗಳಿದಾವೆ. ಆ ಮಾನದಂಡಗಳನ್ನೆಲ್ಲ ಪೂರೈಸಿರಬೇಕು ಆ ಬೀಜ ಉತ್ಪಾದನೆ ಮಾಡಿದಾಗ. ಆ ಮಾನದಂಡಗಳೆಲ್ಲ ಪೂರೈಸಿ ನಿಮ್ಮ ಬೀಜ ಉತ್ಪಾದನೆ ಪ್ರೊಸೆಸಿಂಗ್ ಸಂಸ್ಕರಣೆ ಮಾಡಿಸ್ಕೊಂಡು ಒಂದು ಲಾಟ್ ಬಂದಿರುತ್ತೆ. ಒಂದು ಎಕರೆಗೆ ಒಂದು 10 ಕ್ವಿಂಟಲ್ ಬೆಳೆದಿರ್ತೀವಿ. ಆ 10 ಕ್ವಿಂಟಲ್ಲಿಂದ ಆ ಬೀಜವನ್ನ ನಾವು ಟೆಸ್ಟ್ ಮಾಡಬೇಕು. ನಾನು ಹೇಳದ್ನಲ್ಲ ನಿಮ್ಗಾಗ್ಲೇ, ಜರ್ಮಿನೇಷನ್ ಪರ್ಸೆಂಟೇಜ್ ಮಾಡಬೇಕು ಎಷ್ಟಿದೆ ಅಂತ ನೋಡ್ಬೇಕು, ತೇವಾಂಶ ಎಷ್ಟಿದೆ ಅಂತ ನೋಡ್ಬೇಕು, ಅದ್ರದ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ನೋಡ್ಬೇಕು, ಯಾವ್ದಾದ್ರು ಡಿಸೀಸ್ ಇದೆಯಾ, ಯಾವ್ದಾರ ಕಾಯಿಲೆ ಇದೆಯಾ, ಅದಕ್ಕೆ ರೋಗಗಳಿದಾವ, ಬೀಜದಲ್ಲಿ ಬರುವಂತ ರೋಗಗಳು ಇರ್ತವೆ, ಅದರ ರೋಗಗಳಿದಾವ ಅಂತ ಟೆಸ್ಟ್ ಮಾಡೋದಿಕ್ಕೆ ಆ ಒಂದು ಮಾದರಿ ತಗೋತಾರೆ. ಆ ಬೀಜದ ರಾಶಿಯಿಂದ ಆ ಮಾದರಿ ತಗೊಂಡು ಸೀಡ್ ಟೆಸ್ಟಿಂಗ್ ಲ್ಯಾಬೊರೇಟರಿ ಕಳಿಸ್ತಾರೆ, ಬೀಜ ಪರಿವೀಕ್ಷಣಾಲಯಕ್ಕೆ ಕಳಿಸಿ ಅಲ್ಲಿ ಟೆಸ್ಟ್ ಮಾಡಿಸ್ತಾರೆ. ಆ ಮಾದರಿನ ನಾವು ಪ್ರಮಾಣೀಕೃತ ಮಾದರಿ, ಅದನ್ನ ಯಾರು ತೆಗಿತಾರೆ, ಈ ಬೀಜ ಪ್ರಮಾಣನ ಸಂಸ್ಥೆಯಲ್ಲಿ ಅಧಿಕಾರಿಗಳು ಇರ್ತಾರಲ್ಲ, ಅವ್ರು ಬಂದು ಆ ಒಂದು ಮಾದರಿನ ತಗೊಂಡು 10 ಕ್ವಿಂಟಲ್ ನಮ್ಗೆ 1 ಕೆಜಿ ತಗೊಂಡೋಗ್ತಾರೆ. 1 ಕೆಜಿ ತಗೊಂಡೋಗಿ ಬೀಜ ಪ್ರಯೋಗಾಲಯಕ್ಕೆ ಕುಟ್ಟಿ ಅಲ್ಲಿ ಟೆಸ್ಟ್ ಮಾಡ್ತಾರೆ. ಅದನ್ನ ನಾವು ಪ್ರಮಾಣೀಕರಣ ಬೀಜ ಮಾದರಿ ಅಂತ ಹೇಳ್ತೀವಿ. ಪ್ರಮಾಣೀಕೃತ ಬೀಜ ಉತ್ಪಾದಕ ಯಾರು ಇಲ್ಲಿ? ಇಲ್ಲಿ ನಾನು ಹೇಳಿದ್ ನಾನು ಆಗ್ಲೇ ಹೇಳಿದೆ, ಪ್ರಮಾಣೀಕೃತ ಬೀಜ ಉತ್ಪಾದನೆ ಮಾಡೋದಿಕ್ಕೆ ರೈತರು ಮಾಡಬಹುದು, ಖಾಸಗಿ ಕಂಪನಿಗಳು ಮಾಡಬಹುದು, ಅಥವಾ ನಿಮ್ಮ ಕೃಷಿ ಕಾರ್ಪೊರೇಷನ್ ಮಾಡಬಹುದು, ಸ್ಟೇಟ್ ಸೀಡ್ ಕಾರ್ಪೊರೇಷನ್ಗಳು ಮಾಡಬಹುದು, ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯ. ಪ್ರಮಾಣೀಕರಣಕ್ಕಾಗಿ ಬೆಳೆ ತಳಿಗಳ ಅರ್ಹತಾ ಅವಶ್ಯಕತೆ ಏನು? ಈ ಬೆಳೆ ತಳಿ, ಯಾವ್ದಾರ ಒಂದು ಬೆಳೆಯ ತಳಿನ, ಆ ತಳಿಯ ಪ್ರಮಾಣೀಕೃತ ಬೀಜವನ್ನು ಉತ್ಪಾದನೆ ಮಾಡಬೇಕು ಅಂದ್ರೆ ಫಸ್ಟ್ ಅದು ನಾನು ಆಗ್ಲೇ ಹೇಳಿದಾಗೆ 1966 ಬೀಜ ಕಾಯ್ದೆಯ ಅಧಿನಿಯಮದ ಅನುಸಾರ ಸೆಕ್ಷನ್ 5 ಅದು ಅಧಿಸೂಚಿತ ಆಗಿರ್ಬೇಕು, ನೋಟಿಫೈ ಆಗಿರ್ಬೇಕು, ಗೆಜೆಟ್ ನೋಟಿಫೈ ಆಗಿರ್ಬೇಕು ಆ ತಳಿ. ಆ ಗೆಜೆಟ್ ನೋಟಿಫೈ ಆಗಿರೋ ತಳಿ ಮಾತ್ರ ನಾವು ಬೀಜ ಪ್ರಮಾಣೀಕರಣ ಮಾಡಬಹುದು. ಯಾವ್ದಾವ್ದೋ ತಳಿಗಳನ್ನ ತಂದು ನಾವು ಬೀಜ ಪ್ರಮಾಣೀಕರಣ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಆ ತಳಿಯ ಶುದ್ಧತೆ ಅನ್ನೋದೇನು ನಮ್ಗೆ ಗೊತ್ತಿರಲ್ಲ. ಹಾಗಾಗಿ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿದ್ರೆ ನಿಮ್ಗೆ ಗೊತ್ತಿರಬೇಕು, ಒಂದು ಗೆಜೆಟ್ ನೋಟಿಫಿಕೇಶನ್ ಆಗ್ಬೇಕು ಅಂದ್ರೆ ಆ ಬೀಜದ ಆ ತಳಿಯ ಎಲ್ಲಾ ಹಿಂದಿನ ವಂಶಾವಳಿ ನಮ್ಗೆ ಗೊತ್ತಿರ್ತದೆ. ಇದನ್ನ ಈ ಬೀಜನ ಈ ತಳಿಯನ್ನ ಇವ್ರು ಡೆವಲಪ್ ಮಾಡಿದ್ದಾರೆ, ಯಾವಾಗ ಡೆವಲಪ್ ಮಾಡಿದ್ದಾರೆ, ಅದ್ರದ್ದು ಕ್ಯಾರೆಕ್ಟರ್ಗಳೇನು ಗುಣಗಳೇನು ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ಆದಿಸೂಚಿತ ತಳಿಗಳು ಮಾತ್ರ ನಾವು ಬೀಜ ಪ್ರಮಾಣೀಕರಣಕ್ಕೆ ಉಪಯೋಗ ಮಾಡ್ತೀವಿ. ಅದರಲ್ಲಿ ಅದು ಒಂದು, ಅದು ಜನರಲ್ ಸಾಮಾನ್ಯವಾದ ಒಂದು ಅವಶ್ಯಕತೆ. ಅದಾದ್ಮೇಲೆ ನಮ್ಗೆ ಈಗ ಬೀಜ ಪ್ರಮಾಣೀಕರಣ ಮಾಡಬೇಕು ಅಂದ್ರೆ ಒಂದಷ್ಟು ಅವಶ್ಯಕತೆಗಳಿದಾವೆ. ಒಂದು, ಅದರ ಬೀಜದ ಮೂಲ ಏನು ಅಂತ ಒಂದು ತಿಳ್ಕೋಬೇಕು, ತಳಿ ಹೆಸರೇನು ಅಂತ ತಿಳ್ಕೋಬೇಕು, ಮತ್ತೆ ಅದರದ ಸೀಡ್ ನ ವರ್ಗ ಯಾವುದು, ಇದು ತಳಿವರ್ಧಕ ಬೀಜನ ಅಥವಾ ಅಡಿಪಾಯ ಬೀಜನ ಅಥವಾ ಪ್ರಮಾಣೀಕೃತ ಬೀಜನ, ಅದನ್ನ ತಿಳ್ಕೋಬೇಕು. ಅದಾದ್ಮೇಲೆ ಈಗ ನಾವು ಒಂದು ತಳಿ ಬೆಳೆ ಬೆಳಿಬೇಕು ಅನ್ಕೊಳ್ಳಿ, ಆದ್ರೆ ಹಿಂದಿನ ವರ್ಷದಲ್ಲಿ ಆ ಒಂದು ಹೊಲದಲ್ಲಿ ಅದೇ ತಳಿ ಅಥವಾ ಅದೇ ಬೆಳೆಯನ್ನ ಬೆಳೆದಿರಬಾರ್ದು. ಯಾಕೆ ಅಂದ್ರೆ ಈಗ ಅಕಸ್ಮಾತ್ ಅದೇ ಬೆಳೆಯನ್ನ ಯಾವ್ದಾರ ಬೇರೆ ತಳಿದ್ ಬೆಳೆದಿದ್ರೆ ಅದ್ರಲ್ಲಿ ಬೀಜ ಉದುರಿರ್ತವೆ ಒಳಗಡೆ, ತಿರ್ಗಾ ಅವು ಬರ್ತವೆ, ಒಂದೆರಡು ಬೀಜ ಹುಟ್ಟುತ್ತವೆ, ಬೇರೆ ತಳಿ ಆಗಿರುತ್ತೆ, ಈ ತಳಿ ಸೇರ್ಕೊತವೆ, ಮಿಶ್ರಣ ಆಗ್ಬಿಡುತ್ತೆ. ನಿಮ್ಗೆ ಅವಾಗ ಸರ್ಟಿಫೈಡ್ ಸೀಡ್ ಸಿಗಲ್ಲ, ಮಿಶ್ರಣ ಆದಾಗ ನೀನ್ ನೆಕ್ಸ್ಟ್ ಯಾವ್ದಾರ ರೈತರು ಕೊಡ್ತೀರಿ, ರೈತ ಬಂದ ಏನ್ ಮಾಡ್ತಾನೆ, ಆ ಒಂದೆರಡು ಬೀಜಗಳು ನಿಮ್ಮ ಕುಲುಗೆಡಿಸ್ತವೆ. ಹಂಗೆ ಬೆರಕೆ ಬೀಜಗಳನ್ನ ನಾವು ಹತೋಟಿಯಲ್ಲಿ ತೆಗೆದಾಕ್ಬೇಕು. ಅದು ಒಂದು. ಬೀಜ ಪ್ರಮಾಣೀಕರಣದ ಕಾರ್ಯವಿಧಾನ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ ಡಾಕ್ಟರ್ ಶಾಂತರಾಜ್ ಅವರೇ. ಬೀಜ ಪ್ರಮಾಣೀಕರಣದಲ್ಲಿ ಫಸ್ಟ್ 6 ಹಂತಗಳಿದಾವೆ. ಹೌದು. ಒಂದು, ಫಸ್ಟ್ ಮೊದಲನೇ ಹಂತ, ಯಾವುದೇ ಒಬ್ಬ ರೈತ ಬೀಜ ಪ್ರಮಾಣೀಕರಣ ಬೀಜೋತ್ಪಾದನೆ ಮಾಡಬೇಕು ಅಂದಾಗ ಒಂದು ನಮೂನೆ 1 ಅಂತ ಬೀಜ ಪ್ರಮಾಣನ ಸಂಸ್ಥೆಯಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ನಾವು ಫಸ್ಟ್. ನಾನು ಬೀಜ ಉತ್ಪಾದಕ ರಿಜಿಸ್ಟ್ರೇಷನ್, ಬೀಜ ಪ್ರಮಾಣನ ಸಂಸ್ಥೆಗೆ ಹೋಗಿ ನಮೂದೆ 1 ತಗೊಂಡು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ನಾನು ಬೀಜ ಉತ್ಪಾದನೆ ಮಾಡ್ತೀನಿ, ನಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನೀವು ₹25 ಕೊಟ್ಟು ಒಂದು ಫಾರ್ಮ್ ತಗೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದು ಮೊದಲ ಹಂತ. ವಿತೌಟ್ ರಿಜಿಸ್ಟ್ರೇಷನ್ ನೀವು ಬೀಜ ಉತ್ಪಾದನೆ ಮಾಡಕ್ಕಾಗಲ್ಲ, ಪ್ರಮಾಣೀಕೃತ ಬೀಜ ಉತ್ಪಾದನೆ ಮಾಡಕ್ಕಾಗಲ್ಲ, ಮಾರಕ್ಕೂ ಆಗಲ್ಲ. ಅದಾದ್ಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ವಿ, ನೋಂದಾವಣೆ ಮಾಡಿಸ್ಕೊಂಡ್ರಿ, ಅದಾದ್ಮೇಲೆ ಅವರು ನೋಂದಾವಣೆ ಮಾಡ್ಕೊಂಡ್ಮೇಲೆ ಬೀಜ ಪ್ರಮಾಣನ ಸಂಸ್ಥೆಯಿಂದ ಅಧಿಕಾರಿಗಳು ಬಂದು ಯಾವ ತಳಿಯ ಬೀಜಗಳನ್ನ ನೀವು ಉತ್ಪಾದನೆ ಮಾಡ್ತಿದ್ದೀರಿ, ಅದ್ರದ್ದು ಮೂಲ ಏನು, ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಎಲ್ಲಿ ಬೀಜ ತಂದ್ರಿ ನೀವು, ಯಾಕೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ತರಬಹುದು, ಇಲ್ಲ ಅವರೇ ಪ್ರಮಾಣನ ಸಂಸ್ಥೆಯವರು ಕೂಡ ಬೀಜಗಳನ್ನ ಕೊಡ್ತಾರೆ, ಈ ತಳಿ ಇದ್ ಮಾಡಿ ಅಂತ. ಆ ಬೀಜದ ಪರಿಶೀಲನೆ ಮಾಡ್ತಾರೆ 2ನೇ ಹಂತದಲ್ಲಿ. ಹೌದು ಹೌದು. ಬೀಜದ ಪರಿಶೀಲನೆ ಮಾಡಿ ಬಿತ್ತನೆ ಆಗುತ್ತೆ. ಬೀಜ ಕರೆಕ್ಟ್ ಆಗಿದೆ, ಮೂಲ ಸರಿ ಇದೆ, ವಂಶಾವಳಿ ಗೊತ್ತಿದೆ ನಮ್ಗೆ ಅಂತೆಲ್ಲ ಕನ್ಫರ್ಮ್ ಆದ್ಮೇಲೆ ಅದನ್ನ ಬಿತ್ತನೆ ಮಾಡಕ್ಕೆ ಕೊಡ್ತಾರೆ. ರೈತ ಬಿತ್ತನೆ ಮಾಡ್ದ, ರೈತ ಬಿತ್ತನೆ ಮಾಡಿದ್ಮೇಲೆ ಕ್ಷೇತ್ರ ತಪಾಸಣೆ, ಕ್ಷೇತ್ರ ಪರಿಶೀಲನೆ ಅಂತ ನಮ್ಮ ಪ್ರಮಾಣನ ಸಂಸ್ಥೆಯಿಂದ ಅಧಿಕಾರಿಗಳು ಬಂದು ಇದು ಬೆಳೆ ಚೆನ್ನಾಗಿ ಬೆಳೀತಿದ್ಯಾ, ಯಾವ್ದಾದ್ರು ರೋಗ ಬಂದಿದೆಯಾ, ಇಲ್ಲ ಕೀಟಬಾಧೆ ಜಾಸ್ತಿ ಆಗಿದೆಯಾ, ಇಲ್ಲ ಯಾವ್ದಾರ ಮಿಕ್ಸ್ಚರ್ಗಳಿದಾವ, ಇಲ್ಲ ಯಾವ್ದಾರ ಆಫ್ ಟೈಪ್ ಅಂದ್ರೆ ರೋಗ್ಸ್ ಅಂತ ಹೇಳ್ತೀವಿ, ಯಾವ್ದಾರ ಬೇರೆ ವೆರೈಟಿ ಏನಾದ್ರೂ ಬೇರೆ ತಳಿದೆ ಏನಾದ್ರೂ ಮಿಕ್ಸ್ ಆಗ್ಬಿಟ್ಟಿದ್ಯಾ, ಈ ತರ ಎಲ್ಲ ಪರಿಶೀಲನೆ ಮಾಡಿ ಆ ಬೀಜ ಕ್ಷೇತ್ರವನ್ನ ಪರಿಶೀಲನೆ ಮಾಡಿ ಪಾಸ್ ಮಾಡ್ತಾರೆ. ಎಲ್ಲಾ ಮಾನದಂಡಗಳನ್ನ ಅನುಸರಿಸಿ ಎಲ್ಲಾ ಮಾನದಂಡಗಳಿಗೆ ಅನುಕೂಲಕರವಾಗಿದೆ ಅಂತ ಗೊತ್ತಾದ್ಮೇಲೆ ಅಧಿಕಾರಿಗಳಿಗೆ ಇದು ಚೆನ್ನಾಗಿದೆ ಬೀಜ ಕ್ಷೇತ್ರ, ಬೀಜದ ಹೊಲ ಚೆನ್ನಾಗಿದೆ ಅಂತ ಹೇಳಿ ಇದು ಮಾಡ್ತಾರೆ. ಆ ಎಲ್ಲಾ ಮಾನದಂಡಗಳನ್ನ ಪೂರೈಸಿದಾಗ ಬೀಜ ಕ್ಷೇತ್ರ ನೆಕ್ಸ್ಟ್ ಅದನ್ನ ಕಟಾವ್ ಮಾಡ್ತಾರೆ. ಕಟಾವ್ ಮಾಡಿ ಅದನ್ನ ಸಂಸ್ಕರಣೆ ಕಳಿಸ್ತಾರೆ. ಬೀಜ ಸೀಡ್ ಪ್ರೊಸೆಸಿಂಗ್ ಅಂತ ಏನ್ ಹೇಳ್ತೀವಿ, ಸಂಸ್ಕರಣೆ ಕಳಿಸ್ತಾರೆ. ಸಂಸ್ಕರಣೆ ಕಳಿಸಿ ಅಲ್ಲಿ ಸಂಸ್ಕರಣೆ ಆಗುತ್ತೆ. ಈಗ ಯಾಕೆ ಅಂದ್ರೆ ನಾವು ಬೀಜ ಕಟಾವ್ ಮಾಡಿ ಹಾರ್ವೆಸ್ಟ್ ಮಾಡಿದಾಗ ಎಲ್ಲಾ ಬೀಜಗಳು ಒಂದೇ ಸೈಜ್ ಅಲ್ಲಿ ಇರಲ್ಲ, ಸಣ್ಣ ಇರ್ತವೆ, ದೊಡ್ಡ ಇರ್ತವೆ. ಅವನ್ನೆಲ್ಲ ಸಂಸ್ಕರಣೆ ಮಾಡಿ ಒಂದೇ ತರದ ಸೈಜ್ ಬೀಜಗಳನ್ನ ಗ್ರೇಡ್ ಮಾಡ್ತಾರೆ, ಗ್ರೇಡ್ ಮಾಡಿ ಪ್ಯಾಕಿಂಗ್ ಮಾಡ್ತಾರೆ. ಈಗ ನೋಡಿ, ಒಂದ್ 10 ಕ್ವಿಂಟಲ್ ರಾಗಿ ಬೆಳೆದ್ರು ಅಂದ್ರೆ ಒಬ್ಬ ರೈತ, ಅದ್ರಲ್ಲಿ ಒಂದ್ 10% 10% ಗಿಂತ ಸ್ವಲ್ಪ ಕಡಿಮೆನೆ, ಒಂದ್ 7-8% ಬೀಜ ರಿಜೆಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಸಣ್ಣ ಬೀಜಗಳು, ಕಲ್ಲು ಪಲ್ಲು ಅವು ಇವು ಎಲ್ಲ ಹೊಡೆದೋಗಿರೋ ಬೀಜಗಳೆಲ್ಲ ಹಾರ್ವೆಸ್ಟ್ ಮಾಡಿದಾಗ ಎಲ್ಲ ಬೀಜಗಳು ಒಂದೊಂದು ಬೀಜಗಳು ಹೊಡೆದೋಗಿರ್ತವೆ, ಅರ್ಧ ಆಗಿರ್ತವೆ, ಅಂತವೆಲ್ಲ ಈಚೆಗೆ ಬರ್ತವೆ. ಹಾಗಾಗಿ ಗ್ರೇಡ್ ಮಾಡೋದಕ್ಕೆ ಬೀಜದ ಸಂಸ್ಕರಣೆ ಮಾಡ್ತೀವಿ. ನಾನು ಅವಾಗಲೇ ಹೇಳಿದಾಗೆ ಸಂಸ್ಕರಣೆ ಮಾಡಿದ್ಮೇಲೆ ಅದರಿಂದ ಮತ್ತೆ ಪ್ರಮಾಣೀಕೃತ ಬೀಜ ಮಾದರಿ ತಗೊಂಡು ಸೀಡ್ ಟೆಸ್ಟಿಂಗ್ ಲ್ಯಾಬೋರೇಟರಿ ಕಳಿಸ್ತಾರೆ, ಅದನ್ನ ಟೆಸ್ಟ್ ಮಾಡಿಸೋದಕ್ಕೆ. ಟೆಸ್ಟ್ ಮಾಡಿಸಿದ್ಮೇಲೆ ಅಲ್ಲಿ ರಿಸಲ್ಟ್ ಪಾಸ್ ಆಗಬೇಕು. ಈಗ ಯಾಕೆಂದ್ರೆ ನಾನು 10 ಆವಾಗಲೇ ಹೇಳಿದೆ, ಜರ್ಮಿನೇಷನ್ 80% ಇರಬೇಕು. 100 ಬೀಜ ಹಾಕಿದ್ರೆ ನೀವು ಮಿನಿಮಮ್ ಕನಿಷ್ಠ ಪಕ್ಷ 80 ಬೀಜಗಳು ಜರ್ಮಿನೇಷನ್ ಆಗ್ಬೇಕು, ಅದನ್ನ ಟೆಸ್ಟ್ ಮಾಡ್ತಾರೆ. ಮತ್ತೆ ಬೀಜ ತೇವಾಂಶ 7-8% ಇರಬೇಕು. ಜಾಸ್ತಿ ಬೀಜ ತೇವಾಂಶ ಇದ್ರೆ ಏನಾಗುತ್ತೆ, ಜಾಸ್ತಿ ಬೀಜ ತೇವಾಂಶ ಇದ್ರೆ ನೀವು ಶೇಖರಣೆ ಮಾಡಕ್ ಆಗಲ್ಲ, ಫಂಗಸ್, ಬೂಸ್ಟ್, ಮೌಲ್ಡ್ಸ್ ಇತರದೆಲ್ಲ ಅಟ್ಯಾಕ್ ಆಗುತ್ತೆ. ಹಾಗಾಗಿ ಬೀಜ ತೇವಾಂಶ ಕೂಡ ಕಡಿಮೆ ಇರಬೇಕು. ಇಷ್ಟಾದ್ಮೇಲೆ ಅದು ಟೆಸ್ಟ್ ಪಾಸ್ ಆದ್ಮೇಲೆ ನಿಮಗೆ ಟ್ಯಾಗ್ ಕೊಡ್ತಾರೆ. ಯಾರು, ಪ್ರಮಾಣನ ಸಂಸ್ಥೆಯಿಂದ ಟ್ಯಾಗ್. ಟ್ಯಾಗ್ ಮೇಲೆ ಏನೇನಿರುತ್ತೆ, ಈ ಬೀಜ ಯಾವಾಗ ಪ್ರೊಡ್ಯೂಸ್ ಮಾಡಿದ್ರು, ಉತ್ಪಾದನೆ ಮಾಡಿದ್ರು, ಯಾರು ಮಾಡಿದ್ರು, ಈ ಬೀಜದ ಸಂಸ್ಕರಣೆ ಎಲ್ಲಾಯ್ತು, ಎಲ್ಲಾ ಮಾಹಿತಿನೂ ಆ ಟ್ಯಾಗ್ ಮೇಲೆ ಇರುತ್ತೆ. ನೀವು ಯಾವ್ದಾದ್ರು ಈಗ ಪ್ರಮಾಣೀಕೃತ ಬೀಜ ತಗೊಳ್ಳಿ, ನೀವು ಯಾವ್ದಾದ್ರು ವಿಶ್ವವಿದ್ಯಾನಿಲಯಕ್ಕೆ ಹೋಗಿ, ಅದ್ರಲ್ಲಿ ಟ್ಯಾಗ್ ಇರುತ್ತವೆ. ನಾನು ಅವಾಗಲೇ ಹೇಳದಂಗೆ ತಳಿವರ್ಧಕ ಬೀಜಕ್ಕೆ ಎಲ್ಲೋ ಟ್ಯಾಗ್ ಇರುತ್ತೆ, ಹಳದಿ ಬಣ್ಣದ ಟ್ಯಾಗ್ ಇರುತ್ತೆ. ಹೌದು, ಅಡಿಪಾಯ ಬೀಜಕ್ಕೆ, ಫೌಂಡೇಶನ್ ಸೀಡ್ಸ್ಗೆ ಬಿಳಿ ಬಣ್ಣದ ಟ್ಯಾಗ್ ಇರುತ್ತೆ. ಪ್ರಮಾಣೀಕೃತ ಬೀಜಕ್ಕೆ ನೀಲಿ ಕಲರ್ ಟ್ಯಾಗ್ ಇರುತ್ತೆ. ಈ ಟ್ಯಾಗ್ ನೋಡಿದಕ್ಕೆ ನಮಗೆ ಯಾವ್ದು ಬೀಜ ಅದು ಅಂತ ಗೊತ್ತಾಗ್ಬಿಡುತ್ತೆ. ಆಯ್ತು, ಡಾಕ್ಟರ್ ಶಾಂತರಾಜು ಸಿ ಎಸ್ ಅವರೇ, ಪ್ರಸ್ತುತ ICAR ನ ಭಾರತೀಯ ಬೀಜ ವಿಜ್ಞಾನ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರ ಬೆಂಗಳೂರಿನ ಹಿರಿಯ ವಿಜ್ಞಾನಿಯಾಗಿ ನಮ್ಮ ರೈತ ಬಾಂಧವರಿಗೆ ಬೀಜ ಪ್ರಮಾಣೀಕರಣ, ಇದ್ರ ಉದ್ದೇಶ ಮತ್ತು ಅದರಿಂದ ಏನೇನು ಪ್ರಯೋಜನ ಅನ್ನೋದ್ರ ಕುರಿತು ತುಂಬಾ ಮಹತ್ವವಾದ ಮಾಹಿತಿಯನ್ನ ನೀಡಿದ್ರಿ. ತಮಗೆ ತುಂಬಾ ಧನ್ಯವಾದಗಳು. ಧನ್ಯವಾದ. ರೈತ ಬಾಂಧವರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ಫೋನ್ ಸಂಖ್ಯೆಗೆ ಡಾಕ್ಟರ್ ಶಾಂತರಾಜು ಅವರನ್ನ ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆ ಹೀಗಿದೆ, 9048-749-1311. ಇನ್ನೊಮ್ಮೆ ಕೇಳಿ, 9008-749-1311. ಇನ್ನೊಮ್ಮೆ ಡಾಕ್ಟರ್ ಶಾಂತರಾಜು ಅವರೇ, ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ರೈತ ಬಾಂಧವರೇ, ಇಲ್ಲಿಯ ತನಕ ಬೀಜ ಪ್ರಾಮಾಣೀಕರಣದ ಉದ್ದೇಶಗಳು ಮತ್ತು ಪ್ರಯೋಜನಗಳು ಕುರಿತಂತೆ ಡಾಕ್ಟರ್ ಶಾಂತರಾಜ ಸಿಎಸ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದರೆ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಶಶಿಕಲಾ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಸಾರವೇ